ಟನ್ ಕಾಫಿ ಉತ್ಪಾದನೆ ಭಾರತ ಸರ್ಕಾರದ ಗುರಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಣ್ಣಿನ ಆರೋಗ್ಯ, ನೀರಿನ ಸಮಗ್ರ ನಿರ್ವಹಣೆಗೆ ಸರ್ಕಾರದ ಒತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ 2,000 ಬಸ್ ಖರೀದಿಗೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ. ಸಚಿವ ವಿ ಸೋಮಣ್ಣ ಅವರಿಂದ ನಾಳೆ ಕೋಲಾರ ಜಿಲ್ಲೆಯ ವಿವಿಧ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಲೋಕಾರ್ಪಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ. ಕುಡಿಬೇಡ ಅಂದೆ, ಕೇಳಿದೆ ನನ್ ಮಾತನ? ಅಪ್ಪ ಸುಮ್ಮನೆರಪ್ಪ, ಕುಡ್ಕೊಂಡ್ ಬಂದ್ ಗಲಾಟೆ ಮಾಡ್ಬೇಡ, ಅಮ್ಮಂಗ್ ಓಡಿಬೇಡ. ಮದ್ಯಪಾನದಿಂದ ಹಣವೂ ನಷ್ಟ, ಆರೋಗ್ಯವೂ ನಷ್ಟ, ಕೌಟುಂಬಿಕ ನೆಮ್ಮದಿಯೂ ಹಾಳು. ಮದ್ಯಪಾನ ದುರಂತಗಳ ಸರಮಾಲೆಯನ್ನೇ ಸೃಷ್ಟಿಸಬಲ್ಲದು. ಸುಖಮಯ ಜೀವನಕ್ಕಾಗಿ ಮದ್ಯಪಾನವನ್ನು ತ್ಯಜಿಸುವುದೇ ಲೇಸು. ಆಕಾಶವಾಣಿ ಬೆಂಗಳೂರು, ಸಮಯ 6:51.05. ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೌಗೋಳಿಕ ಸೂಚ್ಯಂಕ ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಎಸ್ಕೆ ಅವರೊಡನೆ ಸಂದರ್ಶನ. ತುರ್ವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವಪದ, ನಾಗಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಲಿದ್ದೀರಿ. ಕೃಷಿರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಭೌಗೋಳಿಕ ಸೂಚ್ಯಂಕ ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಎಸ್ಕೆ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ಕೇಳುವರೆ, ಇವತ್ತು ನಾವು ಭೌಗೋಳಿಕ ಸೂಚ್ಯಂಕ ಅಂದ್ರೇನು, ಭೌಗೋಳಿಕ ಸೂಚ್ಯಂಕ ಇದು ನಮ್ಮ ಸಸ್ಯ ಪ್ರಪಂಚ ಅಥವಾ ಕೃಷಿಯ ಬೆಳೆಗಳಲ್ಲಿ ಈ ವಿಷಯವನ್ನು ತೆಗೆದುಕೊಂಡಾಗ ಏನು ವಿಷಯಗಳು ಇದರಲ್ಲಿ ಬರ್ತದೆ, ಭೌಗೋಳಿಕ ಸೂಚ್ಯಂಕ ಅಂದ್ರೇನು, ಇದು ಯಾಕೆ ಇದನ್ನು ಮಾಡಬೇಕಾಗುತ್ತೆ, ಅಥವಾ ಇದನ್ನು ರೈತರಿಗೆ ಇದರಿಂದ ಏನು ಪ್ರಯೋಜನ, ವಿಶ್ವವಿದ್ಯಾಲಯಕ್ಕೆ ಏನು ಇದರ ಮಹತ್ವ, ಹೀಗೆ ಒಂದೊಂದಾಗಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ರೇಷ್ಮೆ ಕೃಷಿ ಕಾಲೇಜಿನ ಪ್ರಾಧ್ಯಾಪಕರಾದ, ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಿಯದರ್ಶಿನಿ ಎಸ್ ಕೆ ಮೇಡಮ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಪ್ರಿಯದರ್ಶಿನಿ ಅವರೇ, ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ನಮಗಿವತ್ತು ಈ ಒಂದು ಭೌಗೋಳಿಕ ಸೂಚ್ಯಂಕದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಏನು ಈ ಭೌಗೋಳಿಕ ಸೂಚ್ಯಂಕ, ಇದರ ಉಪಯೋಗ ಎಲ್ಲಿ ಬರ್ತದೆ, ಒಂದೊಂದಾಗಿ ಹೇಳಿ. ಖಂಡಿತ, ಎಲ್ರಿಗೂ ನಮಸ್ತೆ. ಈಗ ಹೆಸರೇ ಹೇಳೋ ಹಾಗೆ ಭೌಗೋಳಿಕ ಸೂಚ್ಯಂಕ, ಅದೇ ಹೆಸರೇನು ಹೇಳ್ತಾ ಇದೆ ಅಂದ್ರೆ ಭೌಗೋಳಿಕ ಅಂದ್ರೆ ಒಂದು ಪ್ರದೇಶ, ಸೂಚ್ಯಂಕ ಅಂದ್ರೆ ಅದು ಸೂಚನೆ ನೀಡುವಂತದ್ದು. ಈಗ ನಾನು ನಿಮ್ಗೆಲ್ರಿಗೂ ಮೊದಲೇದಾಗಿನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಒಳ್ಳೆ ಸಿಹಿಯಾದ ಒಂದು ಮೈಸೂರು ಪಾಕ್ ಅಂದ್ರೆ ನಮ್ಗೆ ತಕ್ಷಣ ನೆನಪಾಗುವಂತದ್ದು ಯಾವೂರು, ಅದು ಊರ್ ಜೊತೆ ಯಾವಾಗ್ಲೂ ಅಟ್ಯಾಚ್ ಆಗೇ ಇದೆ, ಮೈಸೂರು ಧಾರವಾಡ ಬೇಡ ಧಾರವಾಡ. ಹಾಗೇನೂ ಕೂಡ ನೀವು ಒಂದು ಒಳ್ಳೆ ಸೀರೆಯನ್ನ ಕಾಣಿಕೆಯಾಗಿ ಕೊಡ್ತೀರಾ ಅಂದ್ರೆ ಮೈಸೂರು ಸಿಲ್ಕ್ ಅಂತ. ಮೈಸೂರು ಸಿಲ್ಕ್ ಅಂದ್ರೆ ಅದು ಆ ಭೌಗೋಳಿಕ ಪ್ರದೇಶಕ್ಕೆ ಅದು ಯಾವಾಗ್ಲೂ ಅಂಟ್ಕೊಂಡೇ ಇರುತ್ತೆ. ಅಂದ್ರೆ ಆ ಬಟ್ಟೆಗಿರ್ಬಹುದು, ಮೈಸೂರು ಪಾಕ್ ಸಿಹಿ ತಿಂಡಿಗಿರ್ಬಹುದು, ಧಾರವಾಡ ಪೇಡದ ಸಿಹಿ ತಿಂಡಿಗಾಗ್ಲಿ ಇರಬಹುದು, ಯಾವ್ದರಿಂದ ಅದಕ್ಕೆ ಅಷ್ಟೊಂದು ಬೆಲೆ ಬರ್ತಾ ಇದೆ ಹೇಳಿ, ಆ ಪ್ರದೇಶದಿಂದಾಗಿ. ಸೊ ಆ ಪ್ರದೇಶದಿಂದಾಗಿ ಬರುವಂತ ವಸ್ತುವಿನ ಸೂಚಕ ಪ್ರದೇಶ ಆಗಿರೋದ್ರಿಂದ ಅದನ್ನ ಭೌಗೋಳಿಕ ಸೂಚ್ಯಂಕ ಅಂತ ನಾವು ಕರಿತೀವಿ. ಇದು ಎಲ್ಲಿ ಬರುತ್ತೆ ಅಂತ ಅಂದಾಗ, ನಾವು ಭೌತಿಕ ಹಕ್ಕುಗಳು ಅಥವಾ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ನಾವು ಏನಂತ ಕರಿತೀವಿ. ಈಗಿನ ಕಾಲಮಾನದಲ್ಲಿ ನಾವು ತಾವೆಲ್ಲರೂ ಕೇಳಿರ್ತೀರಾ ಪೇಟೆಂಟ್ಸ್ ಅಂತ ಕೇಳಿರ್ತೀರಾ, ಹಕ್ಕುಗಳು, ಹಕ್ಕುಸ್ವಾಮ್ಯ, ಕಾಪಿ ರೈಟ್ಸ್ ಅಂತ ಕೇಳಿರ್ತೀರಾ, ಮತ್ತೆ ಟ್ರೇಡ್ ಮಾರ್ಕ್ಸ್ ಅಂತ ಕೇಳಿರ್ತೀರಾ, ಹಾಗೂ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂದ್ರೆ ಭೌಗೋಳಿಕ ಸೂಚ್ಯಂಕ, ಡಿಸೈನ್ಸ್ ಆಕ್ಟ್ ಅಂತ ಬರುತ್ತೆ. ಸೊ ಇದೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಬುದ್ಧಿಗೆ, ನಮ್ಮ ಕ್ರಿಯೇಟಿವಿಟಿಗೆ ಅಂತಂದ್ರೆ ನಮ್ಮ ಒಂದು ಮನಸ್ಸಿನ ಒಂದು ಬುದ್ಧಿ ಕ್ರಿಯಾತ್ಮಕ, ಇದರಿಂದ ಯಾವ್ದಾದ್ರು ಒಂದು ಪ್ರಾಡಕ್ಟ್ ವಸ್ತು ಬಂತು ಅಂದ್ರೆ ಅದಕ್ಕೆ ಹಕ್ಕನ್ನ ಪಡೆಯುವಂಥದ್ದು. ಈಗ ಪೇಟೆಂಟ್ ಅಂದ್ರೆ ನಾವು ಯಾವ್ದೋ ಒಂದು ಹೊಸ ತರವಾದ ಮೆಷಿನ್ ನ ಕಂಡುಹಿಡಿದ್ವಿ, ಅದು ಅದರಿಂದ ಉಪಯೋಗ ಇದೆ, ಸೊ ಅದಕ್ಕೆ ಹಕ್ಕು ಸ್ವಾಮ್ಯ ನನಗೆ ಬರುತ್ತೆ. ಅದೇ ತರ ನಾನು ಯಾವ್ದೋ ಒಂದು ಒಳ್ಳೆ ಪುಸ್ತಕವನ್ನ ಬರ್ದಿದ್ದೀನಿ, ಅದಕ್ಕೆ ಕಾಪಿ ರೈಟ್ಸ್, ಆ ಹಕ್ಕು ಸ್ವಾಮ್ಯ ನನಗೆ ಬರುತ್ತೆ. ಅದೇ ತರ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂದ್ರೆ ಏನಂದ್ರೆ ಆ ಪ್ರದೇಶದಲ್ಲಿ ಆ ವಸ್ತು ಅಥವಾ ಒಂದು ಪ್ರಾಡಕ್ಟ್ ಅಥವಾ ಬೀಜ, ಒಂದು ಕೃಷಿಯ ಉತ್ಪನ್ನ ಆಗಿರ್ಬಹುದು ಅಥವಾ ಒಂದು ಯಾವುದೇ ಒಂದು ಬೆಳೆ ಆಗಿರಬಹುದು ಅಥವಾ ಒಂದು ಕೈಗಾರಿಕಾ ಕರಕುಶಲ ವಸ್ತು ಕೆಲಸಗನೆ ಇರುವುದು, ಅದೇ ಯಾವ್ದೋ ಪ್ರಾಣಿನೇ ಇರ್ಬೋದು, ನಾಯಿ ಇರ್ಬೋದು, ಮಲೆನಾಡ್ ಗಿಡ್ಡ ಅಂತಾರೆ, ಹೌದು ಮಲೆನಾಡಕ್ಕೆ ಮುದೋಳ್ ನಾಯಿ ಅಂತ, ನಾಯಿ ಅಂದ್ರೆ ಆ ಪ್ರದೇಶ ದಿಂದನೇ ಬರುವಂತದ್ದು ಮಹತ್ವ ಆ ವಸ್ತುಗಳಿಗಾಗ್ಲಿ, ಅದು ಹುಟ್ಟೂರು, ಅದು ಹೌದು ಆ ಪ್ರದೇಶದಿಂದ ಅದಕ್ಕೆ ಮಹತ್ವ ಬರುವಂತದ್ದು, ಆ ಪ್ರದೇಶದ ಜನರಿಗೆ ಇದು ಅದರ ಉಪಯೋಗ ಆಗ್ಬೇಕು ಅನ್ನೋದೇ ಇದರಿಂದ ಹೌದು. ಹೇಗೆ ಅಂತ ಅಂದ್ರೆ ಇನ್ನೊಂದು ಉದಾಹರಣೆ ತಗೊಳ್ಳೋಣ, ಚನ್ನಪಟ್ಟಣ ಗೊಂಬೆಗಳು ಕೇಳಿರ್ತೀರ, ಚನ್ನಪಟ್ಟಣ ಗೊಂಬೆಗಳು ಚನ್ನಪಟ್ಟಣದಲ್ಲಿರುವಂತಹ ಕುಶಲಕರ್ಮಿಗಳ ಕೈಯಲ್ಲಿ ಅರಳಿದಂತಹ ಒಂದು ಕಲೆ ಅದು, ನಂಜನಗೂಡು ರಸಬಾಳೆ. ಹೌದು, ನಾನು ಇನ್ನೆಲ್ಲೋ ಒಂದ್ ಕಡೆ ಬೇರೆ ಊರಲ್ಲಿ ಗೊಂಬೆಗಳನ್ನ ಮಾಡ್ಬಿಟ್ಟು ಚನ್ನಪಟ್ಟಣ ಗೊಂಬೆಗಳು ಅಂತ ಹೆಸರಿಟ್ಕೊಂಡು ಮಾರೋ ಹಾಗಿಲ್ಲ. ಯಾವಾಗ ನಮ್ಮ ಚನ್ನಪಟ್ಟಣ ಗೊಂಬೆಗಳಿಗೆ ಭೌಗೋಳಿಕ ಸೂಚ್ಯಂಕದ ಮಾನ್ಯತೆ ದೊರೆತಿದ್ದಾಗ ಅದು ಹೌದು ಚನ್ನಪಟ್ಟಣದಿಂದನೇ ಬರಬೇಕದು, ಅಂದ್ರೆ ಅಲ್ಲಿನವರು ಕಾಯ್ಕೋ ಬಂದಿದ್ದಲ್ಲ. ಹೌದು, ಇವತ್ ನಮ್ಗೆ ಅದು ಗೊತ್ತಾಗಿದಷ್ಟೇ, ಆದ್ರೆ ಅದನ್ನು ಹುಟ್ಟಿಸ್ಕೊಂಡು ಅದನ್ನ ಕಾದ್ಕೊಂಡು ಇವತ್ ನಮಗೆ ಅವರು ತೋರಿಸ್ಕೊಡ್ತಾ ಇದ್ದವರು ಆ ಊರಿನವರು. ಹೌದು, ಅದರ ಮಹತ್ವ ಅದರದ್ದು ಅಂದ್ರೆ ಸಿಗಬೇಕು. ಹೌದು, ಇದರಿಂದ ಸಾಕಷ್ಟು ಉಪಯೋಗಗಳಿದೆ. ನಾನು ಇನ್ನು ಸಾಕಷ್ಟು ಎಕ್ಸಾಂಪಲ್ಸ್ ಅಂದ್ರೆ ಉದಾಹರಣೆಗಳನ್ನ ನಿಮ್ಗೆ ನಾನು ಹೇಳ್ತಾ ಬರ್ತೀನಿ. ಆದ್ರೆ ಈ ಭೌಗೋಳಿಕ ಸೂಚ್ಯಂಕದ್ರಿಂದ ಆಗುವ ಲಾಭ ಏನು ಅಂತ ನಾನು ಮೊದಲನೇದಾಗಿ ನಿಮ್ಗೆ ನಾನು ಹೇಳ್ತೀನಿ. ಇದ್ರಲ್ಲಿ ಅದಕ್ಕಿನ್ನ ಮೊದಲೇ ಮುಂಚೆ ನಾವು ಇದ್ ಎಲ್ಲಿಂದ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಅಂದ್ರೆ ಯಾವಾಗ ಈ ಭೌಗೋಳಿಕ ಸೂಚ್ಯಂಕ ಅನ್ನೋದು ಬಂತು, ಯಾವಾಗ ನಮ್ಮ ಭಾರತ ಸರ್ಕಾರ ಇದರ ಮಾನ್ಯತೆ ಮಾಡೋಕ್ಕೆ ಶುರುವಾಯಿತು ಅನ್ನೋದನ್ನ ಅಂದ್ರೆ ಇದ್ರ ಸ್ವಲ್ಪ ಇತಿಹಾಸನ ತಿಳ್ಕೊಳ್ಳೋಣ. ಸೊ ಇದು ನಮ್ಮ ಭಾರತ ಸರ್ಕಾರ ಬಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇರೋಕ್ಕೆ ಒಂದು ಮೆಂಬರ್ ಕಂಟ್ರಿ ಅಂದ್ರೆ ಸದಸ್ಯ ದೇಶ. ಸೊ ಅಲ್ಲಿ ಆ ಸದಸ್ಯ ದೇಶ ಆಗಿರೋದ್ರಿಂದ ನಾವು ಭೌತಿಕ ಹಕ್ಕುಗಳ ನಮ್ಮದೇ ಆದಂತಹ ಒಂದು ಭೌತಿಕ ಹಕ್ಕುಗಳ ಇದನ್ನ ನಾವು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ನಮ್ಮಲ್ಲಿ. ಸೊ ಭೌತಿಕ ಹಕ್ಕುಗಳನ್ನ ನೀಡ್ತಾ ಬಂದಿದೆ, ಪೇಟೆಂಟ್ ರೂಪದಲ್ಲಿರ್ಬೋದು ಅಥವಾ ಕಾಪಿರೈಟ್ಸ್ ಮೂಲಕದಲ್ಲಿರ್ಬೋದು, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್, ಟ್ರೇಡ್ ಮಾರ್ಕ್ಸ್ ಇರ್ಬೋದು, ಎಲ್ಲದನ್ನು ಕೂಡ. ಇದು ಗೂಡ್ಸ್ ಅಂಡ್ ರಿಜಿಸ್ಟ್ರೇಷನ್ ಆಕ್ಟ್ 1999 ಇದು ಆಕ್ಟ್ ಪಾಸ್ ಆಗತ್ತೆ, ಹಾಗೂ ಕಾರ್ಯರೂಪಕ್ಕೆ 2003 ಸೆಪ್ಟೆಂಬರ್ ರಿಂದ ಬರುತ್ತೆ. ಮತ್ತೆ ಈ ಕಾಯ್ದೆಯಡಿ 10 ವರ್ಷಗಳ ಕಾಲ ನಮ್ಮ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಂತ ಒಂದು ವಸ್ತು ಅಥವಾ ಬೆಳೆ ಅಥವಾ ಭೌಗೋಳಿಕ ಸೂಚ್ಯಂಕನ 10 ವರ್ಷಗಳ ಕಾಲ ಅದು ಕಾಪಾಡುತ್ತೆ. 10 ವರ್ಷ ಆದ್ಮೇಲೆ ಮತ್ತೆ ನಾವು ಅದನ್ನ ರಿನ್ಯೂ ಮಾಡಬಹುದು, ಅಂದ್ರೆ ಹೊಸದಾಗಿ ಮತ್ತೆ ಲೈಸೆನ್ಸ್ ರಿನ್ಯೂವಲ್ ತರ ನಾವು ಅದನ್ನ ಮಾಡ್ಕೋಬಹುದು. ಸೊ ಇದಿಷ್ಟು ಸಂಕ್ಷಿಪ್ತವಾದ ಮಾಹಿತಿ. ಇದರಿಂದ ಆಗುವಂತ ಉಪಯೋಗ ಏನು, ಯಾವುದೇ ಕಾಪಿರೈಟ್ಸ್ ಅಥವಾ ಈಗ ಪೇಟೆಂಟ್ ಪಡ್ಕೊಳ್ಳಕ್ಕೆ 10 ವರ್ಷ ಅಷ್ಟೇ ಇರ್ತದ? ಅದು ಇಲ್ಲ, ಪೇಟೆಂಟ್ಸ್ ಆದ್ರೆ ಬೇರೆ 18-20 ವರ್ಷ ಆ ತರ ಬರುತ್ತೆ. ಕಾಪಿ ರೈಟ್ಸ್ ಆದ್ರೇನೆ ಅದು ಅವ್ರ ಲೈಫ್ ಟೈಮ್, ಯಾಕೆಂದ್ರೆ ಕಾಪಿ ರೈಟ್ಸ್ ಬರುವಂತದ್ದು ಈ ಪಬ್ಲಿಕೇಶನ್ಸ್ ಲೇಖಕರಿಗೆ, ಮ್ಯೂಸಿಕ್ ಮಾಡೋರಿಗೆ, ಅವ್ರಿರೋರ್ಗೂ ಇರುತ್ತದ ಆತರ. ಮತ್ತೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಥವಾ ಭೌಗೋಳಿಕ ಸೂಚ್ಯಂಕ 10 ವರ್ಷ ಬರುತ್ತೆ. 10 ವರ್ಷ ಆದ್ಮೇಲೆ ಮತ್ತೆ ರಿನ್ಯೂ ಮಾಡಿಸ್ಕೋಬಹುದು ಅದನ್ನು, ಆತರ ಬರುತ್ತೆ. ಮಾಡಕ್ಕಾಗಲ್ಲ, ಆಗಲ್ಲ, ಯಾಕೆಂದ್ರೆ ಇದು ಪ್ರದೇಶ ಕಂಡುಕೊಂಡಿರುತ್ತೆ, ಇದು ಅದ್ರ ವಿಶೇಷ. ಇದು ಮಾಡದಿದ್ರೆ ಅದೇ ಊರವರೇ ಮಾಡ್ಕೋಬೇಕು. ಇದು ಒಂದು ಪರ್ಸನ್ ಗೆ ಬರುವಂತದಲ್ಲ, ಪ್ರಾಡಕ್ಟ್ ಗೆ ಬರುವಂತ ಒಂದು ಭೌತಿಕ ಹಕ್ಕು ಇದು. ಇದರಿಂದ ಆಗುವಂತ ಉಪಯೋಗಗಳೇನು ಅಂತ ಅಂದ್ರೆ, ಈಗ ಚನ್ನಪಟ್ಟಣ ಗೊಂಬೆಗಳ ಬಗ್ಗೆ ನಾನು ಹೇಳಿದೆ, ಚನ್ನಪಟ್ಟಣ ಗೊಂಬೆಗಳು ಮಾಡುವಂತ ಕುಶಲಕರ್ಮಿಗಳಿಗೆ ಅಲ್ಲಿ ಬಹಳ ಉಪಯೋಗ ಆಗುತ್ತೆ. ಯಾಕೆಂದ್ರೆ ಅವಾಗ ಒಂದು ಬ್ರ್ಯಾಂಡ್ ಸೃಷ್ಟಿ ಆಯ್ತು, ಚನ್ನಪಟ್ಟಣ ಗೊಂಬೆಗಳು ಚನ್ನಪಟ್ಟಣದಿಂದನೇ ಬರಬೇಕು, ಅಲ್ಲಿನ ಕುಶಲಕರ್ಮಿಗಳೇ ಮಾಡಿರ್ಬೇಕು ಆತರ. ಮತ್ತೆ ರೈತರು ಮತ್ತು ಕೌಶಲ್ಯಗಾರರಿಗೆ ಆರ್ಥಿಕ ಲಾಭವನ್ನು ಕೊಡುತ್ತೆ. ಹೇಗೆ ಅಂತ ಅಂದ್ರೆ, ಅದಕ್ಕೊಂದು ಮಾನ್ಯತೆ ಸಿಕ್ಕಾಗ ಅದ್ರ ಬೆಲೆ ಹೆಚ್ಚಳ ಆಗತ್ತೆ, ಅದರಲ್ಲಿರುವಂತಹ ಒಂದು ಕಸೂತಿ ಅಥವಾ ಕೌಶಲ್ಯತೆ ಎದ್ದು ಕಾಣತ್ತೆ, ಅದಕ್ಕೊಂದು ಬೆಲೆ ಸಿಗತ್ತೆ, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಾದ್ರೂ ಇರ್ಬೋದು. ಮತ್ತು ರಫ್ತುಗೆ ಪ್ರೋತ್ಸಾಹ ನೀಡುತ್ತೆ, ಮತ್ತು ಸಂಪ್ರದಾಯ ಮತ್ತು ಪರಂಪರೆಯ ರಕ್ಷಣೆ ಆಗುತ್ತೆ ಇದರಿಂದ. ಮತ್ತೆ ಶಾಶ್ವತ ಅಭಿವೃದ್ಧಿಗೆ ಉತ್ತೇಜನ ಕೊಡುತ್ತೆ. ಈಗ ನಮ್ಮ ಸಣ್ಣ ಸಣ್ಣ ಕುಶಲಕರ್ಮಿಗಳು, ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್, ಕಾಟೇಜ್ ಇಂಡಸ್ಟ್ರೀಸ್ ಇವೆಲ್ಲ ಇದರಲ್ಲಿ ಸೇರ್ತಾ ಬರುತ್ತೆ. ಸಾಕಷ್ಟು ಉದಾಹರಣೆಗಳಿದ್ದಾವೆ. ಮತ್ತೆ ಪ್ರವಾಸೋದ್ಯಮ ಮತ್ತು ಸ್ಥಳೀಯ ಬ್ರ್ಯಾಂಡ್ಗೆ ಪ್ರಚಾರವನ್ನ ಇದು ತಂದುಕೊಡುತ್ತೆ. ಸ್ಥಳೀಯ ಬ್ರ್ಯಾಂಡ್ಗಳು ಈಗ ನಮ್ಮ ಖಾದಿ ಇರ್ಬೋದು, ಈಗ ನಾವು ಎಲ್ಲಾ ಸೀರೆಗಳನ್ನ, ನಾವು ರೇಷ್ಮೆ ಸೀರೆ ಅನ್ನಕ್ಕಾಗಲ್ಲ, ಮೊಳಕಾಲ್ಮೂಲ್ ಸೀರೆ ಬೇರೆ, ಇಳಕಲ್ ಸೀರೆ ಬೇರೆ, ಅದರದ್ದೇ ಆದಂತ ಒಂದು ಪ್ರಾಮುಖ್ಯತೆಯನ್ನ ಹಾಗೂ ಆ ಸ್ಥಳೀಯ ಹೌದು ಉತ್ತೇಜನ ಕೊಡುತ್ತೆ. ಮತ್ತೆ ಉತ್ಪನ್ನದ ವೈಶಿಷ್ಟ್ಯತೆಯನ್ನ ಕಾಯ್ದುಕೊಳ್ಳೋದು ಮತ್ತು ಕಳಪೆ ಹಾಗೂ ನಕಲಿ ಉತ್ಪನ್ನಗಳ ವಿರುದ್ಧ ರಕ್ಷಣೆಯನ್ನ ನೀಡುತ್ತದೆ. ಈಗ ನಾವು ಈಗ ಜಿಯೋಗ್ರಫಿಕಲ್ ಇಂಡಿಕೇಶನ್ ಮಾನ್ಯತೆಯನ್ನ ನಾವು ಪಡ್ಕೊಂಡಿದ್ರೆ, ನಾನು ಮೈಸೂರು ಬೇರೆ ಸಿಲ್ಕ್ ಸೀರೆನ ತಗೊಂಬಂದು ಮೈಸೂರು ಸಿಲ್ಕ್ ಅಂತ ನಾನು ಮಾರಿದ್ರೆ ನನ್ನ ಮೇಲೆ ಕಾನೂನು ಕ್ರಮ ತಗೋಬಹುದು. ಯಾಕೆಂದ್ರೆ ಮೈಸೂರು ಸಿಲ್ಕ್ಗೆ ಮಾನ್ಯತೆ ಇದೆ, ಜಿಯೋಗ್ರಫಿಕಲ್ ಮಾನ್ಯತೆ ಇದೆ. ಅದ್ರದ್ದು ಯಾಕೆ ಅಂದ್ರೆ ಅದರದ್ದು ಕ್ವಾಲಿಟಿ ಸರಿ ಅಥವಾ ಗುಣಮಟ್ಟದ್ದು ಅದು ಕೈಕೊಂಡಿರುತ್ತೆ, ಅದು ಬ್ರ್ಯಾಂಡ್ ಕ್ವಾಲಿಟಿನ ಅದು ಕಾಪಾಡ್ಕೊಳ್ಳುತ್ತೆ. ಮತ್ತು ಪರಿಸರ ಸ್ನೇಹಿ ಉತ್ಪಾದನೆಗೆ ಪ್ರೋತ್ಸಾಹ ಮತ್ತು ಸ್ಥಳೀಯ ಸಮುದಾಯದ ಗೌರವ ಮತ್ತು ಹೆಮ್ಮೆಯನ್ನ ಇದು ಜಾಸ್ತಿ ಮಾಡುತ್ತೆ. ಇದು ಇದಿಷ್ಟು ಉಪಯೋಗಗಳು. ಹೌದು, ಅದ್ರ ಸಹಜ ಅಲ್ಲ. ಈಗ ಚನ್ನಪಟ್ಟಣದ ಬೊಂಬೆ ಅಂತ ಕಣ, ಚನ್ನಪಟ್ಟಣದವರಿಗೆ ಏ ನಮ್ಮೂರು ಬೊಂಬೆ ದಿಲ್ಲಿಯಲ್ಲಿ ಮಾರ್ತಾ ಇದ್ದಾರೆ. ಹೌದು ಹೌದು, ಅವಾಗ ಜನಕ್ಕೆ ನಮ್ಮೂರ ಬೊಂಬೆ ಬಂದಿದ್ಯಪ್ಪ ಇಲ್ಲಿ. ಖಂಡಿತ ಖಂಡಿತ. ಈಗ ಇದರಲ್ಲಿ ಏನು ಭೌಗೋಳಿಕ ಸೂಚ್ಯಂಕ ಯಾವ್ದಾವ್ದಕ್ಕೆ ಕೊಡಬಹುದು ಅಂದ್ರೆ, ಒಂದು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಕೊಡಬಹುದು. ಈಗ ಅಂದ್ರೆ ಕೃಷಿಯ ಬೆಳೆಗಳು ಕೂಡ, ಈಗ ಉದಾಹರಣೆಗೆ ಮೈಸೂರು ಮಲ್ಲಿಗೆ, ಮತ್ತೆ ಕೂರ್ಗ್ ಆರೆಂಜ್ ಕಿತ್ತಳೆ, ಮತ್ತು ಉಡುಪಿ ಮಟ್ಟುಗುಳ್ಳ ಬದನೆಕಾಯಿ, ಔಷಧೀಯ ಗುಣಗಳನ್ನ ಹೊಂದಿರುವಂಥದ್ದು ಅದು, ಅಲ್ಲಿಗೆ ಅಲ್ಲಿ ಆ ಪ್ರದೇಶಕ್ಕೆ ಸಹಜವಾದದ್ದು. ಮತ್ತೆ ಬ್ಯಾಡಗಿಯ ಮೆಣಸಿನಕಾಯಿ, ನವಲಗುಂದ ಡರ್ರೀಸ್ ಅಂದ್ರೆ ಕಾಟನ್ ರಗ್ಸ್, ಸೊ ಇದೆಲ್ಲ ಆಯಾ ಪ್ರದೇಶಕ್ಕೇನೆ ಉಳಿಸ್ಕೊಂಡು ಬಂದವು. ಹೌದು, ಗುಣಮಟ್ಟವನ್ನ ಕೈಗೊಂಡು. ಮತ್ತೆ ಹ್ಯಾಂಡಿಕ್ರಾಫ್ಟ್ಸ್, ಕರಕುಶಲತೆ, ಮೈಸೂರು ಸಿಲ್ಕ್, ಚನ್ನಪಟ್ಟಣ ಟಾಯ್ಸ್, ಬಿದ್ರಿವೇರ್, ಬೀದರ್ನಲ್ಲಿ ಸಿಲ್ವರ್ ಇನ್ಲೆ ಇರುವಂತಹ ಒಂದು ಕುಶಲ ಮರದ ಮೇಲೆ ಬೆಳ್ಳಿಯ ಒಂದು ಕಲೆ ಇರುವಂತದ್ದು. ಮತ್ತೆ ಇಳ್ಕಲ್ ಸೀರೆಗಳು, ಮೊಳಕಾಲ್ಮೂರು ಸೀರೆಗಳು, ನಾನು ಆಗ್ಲೇ ಹೇಳಿದಾಗೆ ಚಿತ್ರದುರ್ಗಕ್ಕೆ ಚಿತ್ರದುರ್ಗದ ನೇಗಾರರು ಉಳಿಸ್ಕೊಂಡು ಬಂದಿರುವಂತ ಮೊಳಕಾಲ್ಮೂರು ಸೀರೆಗಳು. ಮತ್ತೆ ಇನ್ನೊಂದು ಫುಡ್ ಪ್ರಾಡಕ್ಟ್ಸ್, ಆಹಾರ ಉತ್ಪನ್ನಗಳು, ಇದೇ ತರ ಕೂರ್ಗ್ ಅರೇಬಿಕಾ ಕಲ್ಗಟ್ಟಿ ಮಕ್ಕಳ ತೊಟ್ಟಿಲಿಗಳು ಅಂತ. ಅದನ್ನ ಹೌದು, ಅದನ್ನ ರಿಜಿಸ್ಟರ್ ಮಾಡಿ ಭೌಗೋಳಿಕ ಸೂಚ್ಯಂಕನ ತಗೋಬಹುದು. ಮತ್ತೆ ಚಿಕ್ಕಮಗಳೂರು ಅರೇಬಿಕಾ ಕಾಫಿ, ಆ ಮಣ್ಣಿನ ಗುಣದಿಂದ ಆ ಕಾಫಿಗೆ ಆ ಗುಣ ಹೆಸರು ಬಂದಿದೆ. ಹೌದು, ಮತ್ತೆ ಹೊಸ ಈಗ ರೀಸೆಂಟ್ ಆಗಿ ಆಗಿದ್ದಂತ ಗುಲ್ಬರ್ಗ ತೊಗರಿಬೇಳೆ, ಅಲ್ಲಿನ ಮಣ್ಣಿನ ಗುಣದಿಂದಾಗಿ ಅದರಲ್ಲಿ ಇರುವಂತಹ ಪೋಷಕಾಂಶಗಳು ಮತ್ತು ರುಚಿ ಜಾಸ್ತಿ ಆಗುವಂತದ್ದು. ಮತ್ತೆ ಧಾರವಾಡ ಪೇಡ ಹೀಗೆ ತರ. ಮತ್ತೆ ಆರ್ಟ್ ಅಂಡ್ ಕಲ್ಚರಲ್ ಪ್ರಾಡಕ್ಟ್ಸ್ ಅಂದ್ರೆ ಕಲೆ ಮತ್ತು ಸಾಂಸ್ಕೃತಿಕ ಉತ್ಪನ್ನಗಳು, ಅವೇನಂದ್ರೆ ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್, ಮತ್ತೆ ಕಸೂತಿ ಕಲೆ, ಮತ್ತೆ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂದ್ರೆ ಕೈಗಾರಿಕಾ ಉತ್ಪನ್ನಗಳು ಯಾವಂದ್ರೆ ಮೈಸೂರು ಅಗರಬತ್ತಿ, ಮೈಸೂರು ಸ್ಯಾಂಡಲ್ ಸೋಪ್ ಕೂಡ, ಹಾಗೂ ಶಿರ್ಸಿ ಸುಪಾರಿ ಅಡಿಕೆ. ಹೌದು, ಹಾಗೂ ವೀಳ್ಯದೆಲೆ. ಹೌದು, ಮೈಸೂರು ಅಂದ್ರೆ ಅದೆಲ್ಲ ಅಗ್ರಿಕಲ್ಚರ್ ಬರುತ್ತೆ, ಕೃಷಿಗೆ ಬರುತ್ತೆ. ಮೈಸೂರು ವೀಳ್ಯದೆಲೆ, ಮತ್ತೆ ಇಂಡಿ ತಾಲೂಕಿನ ನಿಂಬೆಹಣ್ಣು, ತೆಳುವಾದ ಸಿಪ್ಪೆ ಹಾಗೂ ಅತ್ಯಂತ ಹೆಚ್ಚು ರಸ ಇರುವಂತಹ ಒಂದು ನಿಂಬೆಹಣ್ಣು ವಿಜಯಪುರ ಜಿಲ್ಲೆದು. ಮತ್ತೆ ತೋತಾಪುರಿ ಮಾವಿನಹಣ್ಣು, ಈ ತರ ಸಾಕಷ್ಟು ಸಾಕಷ್ಟು ಇದೆ. ಹೌದು ಹೌದು, ಅದು ಕೂಡ ರೀಸೆಂಟ್ ಆಗಿನೇ ಅದು ಭೌಗೋಳಿಕ ಸೂಚ್ಯಂಕನ ಪಡ್ಕೊಂಡಿದೆ. ಸೊ ಹಾಗಾಗಿ ಈಗ ಈ ತರ ಸಾಕಷ್ಟು ಉತ್ಪನ್ನಗಳು ಹೇಳ್ತಾ ಹೋದ್ರೆ ಸಿಗುತ್ತೆ. ಇನ್ನು ಇದು ಏನು ಲಿಸ್ಟಿಗೆ ಸೇರಿಸೋ ಅನೇಕ ಇವೆ, ಇದಾವೆ. ಹಂತ ಹಂತವಾಗಿ ನಮ್ಮ ರೈತರು, ಆ ಪ್ರದೇಶದ ಸ್ಥಳೀಕರು, ಇವನ್ನ ಸ್ಥಳೀಕರು ವರ್ಧಕರು ನೋಂದಣಿ ಮಾಡೋ ಕಾರ್ಯ ಮಾಡ್ಕೋಬೇಕು. ಹೌದು, ಈ ಎಷ್ಟಕ್ಕೆಲ್ಲ ಎಂತೆಂತವುದಕ್ಕೆಲ್ಲ ಭೌಗೋಳಿಕ ಸೂಚ್ಯಂಕ ಸಿಕ್ಕಿದ್ರೆ ಕೆಲವಿಗೆಲ್ಲ ಆಶ್ಚರ್ಯನೂ ಕೂಡ ಆಗುತ್ತೆ. ತಿರುಪತಿ ಲಡ್ಡುಕ್ಕೂ ಕೂಡ ಅವಾಗ ಸೂಚ್ಯಂಕ, ಬೇರೆ ಕಡೆ ತಿರುಪತಿ ಲಡ್ಡು ಅಂತ ಹೇಳಿ ಲಾಡು ಮಾರಿ ಅದನ್ನ ಮಾರುವ ಪರಂಪರೆ. ಹೌದು, ಆತರ. ಮತ್ತೆ ಈಗ ಕೆಲವು ಹೇಳ್ಬೇಕಂದ್ರೆ ಇನ್ನು ಈಗ ನಾನು ಚಿಂತಾಮಣಿಯಿಂದ ಬಂದಿದ್ದೀನಿ, ಚಿಂತಾಮಣಿ ಕಡಲೆ ಬೀಜ ಬಹಳ ಅಲ್ಲಿ ಹೆಸರುವಾಸಿ ಎಲ್ಲಾ ಕಡೆನು ಅಷ್ಟೇ. ಅವರು ಅದಕ್ಕೆ ಅಲ್ಲಿ ಒಂದು ಸೀಕ್ರೆಟ್ ರೆಸಿಪಿ ಅವ್ರದ್ದೇನ ಇರುತ್ತೆ, ಆ ಜನ ಅಲ್ಲಿ ಡೆವಲಪ್ ಮಾಡಿರ್ತಾರೆ. ಇಲ್ಲ, ಅದು ತುಂಬಾ ಪ್ರಸಿದ್ಧವಾಗಿದೆ ಚಿಂತಾಮಣಿ. ಇದು ಶೇಂಗಾ ಬೀಜ ತಿನ್ನೋದಂದ್ರೆ ಜನ ತುಂಬಾ ಇಷ್ಟಪಡ್ತಾರೆ. ಅದು ಒಂದಲ್ಲ ಒಂದಿನ ಅದು ನೋಂದಣಿ ಆಗ್ಲೇಬೇಕು. ಹೀಗಾಗಿ ಈ ನಮ್ಮ ಭೌಗೋಳಿಕ ಸೂಚ್ಯಂಕ ಮಾರುಕಟ್ಟೆಯಲ್ಲಿ ನಮ್ಮ ಪ್ರದೇಶದ ಹೆಸರನ್ನ ಪ್ರತಿಬಿಂಬಿಸಿ ಅದಕ್ಕೆ ಮಾರುಕಟ್ಟೆ ಬೆಲೆಯನ್ನ ಜಾಸ್ತಿ ಮಾಡಿ ಅದರಲ್ಲಿ ಅದ್ರ ಹಿಂದೆ ಇರುವಂತ ಕುಶಲಕರ್ಮಿಗಳೇ ಇರ್ಬೋದು, ರೈತರೇ ಇರ್ಬೋದು, ವರ್ತಕರೇ ಇರ್ಬೋದು, ಅಥವಾ ಒಂದು ಕೈಗಾರಿಕೆಗಳ ಉದ್ಯಮಿಗಳೇ ಇರ್ಬೋದು, ಅವರಿಗೆ ಒಂದು ಪ್ರೋತ್ಸಾಹವನ್ನ ಕೊಡುತ್ತೆ ಹಾಗೂ ನಮ್ಮ ಹಳೆಯ ಕಲೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುತ್ತೆ. ಅಂದ್ರೆ ತಮ್ಮೂರದ ಕಲೆ ಅಂತ ಹೇಳ್ಕೊಳ್ಬಹುದಲ್ಲ, ಮುಂಬರುವ ಪೀಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತನ್ನ ನೀಡುತ್ತೆ. ಇದು ಆರ್ಥಿಕತೆಯನ್ನ ಸ್ವಾವಲಂಬಿತನವನ್ನ ತೋರಿಸ್ಕೊಡ್ತದೆ. ಹೌದು, ನಿಜ ಹೇಳ್ಬೇಕಂದ್ರೆ ಡಾಕ್ಟರ್ ಪ್ರಿಯದರ್ಶಿನಿ ಮೇಡಮ್ ಅವರೇ, ಒಂದಲ್ಲ ಎರಡಲ್ಲ ನೂರು ಸಾವಿರ ಲಕ್ಷ ಅಂತ ನಂಬರ್ಗಳಂತ ವಿಷಯಗಳು ನಮ್ಮಲ್ಲಿ ಇದ್ದಾವೆ. ಇವತ್ತು ನಾವು ಕೆಲವೊಂದು ವಿಷಯಗಳನ್ನು ಮಾತ್ರ ನಾವು ತಿಳ್ಕೊತಾ ಇದ್ದೇವೆ, ಅವನ್ನು ನಾವು ಗುರುತು ಮಾಡಿದ್ದೇವೆ. ಉದಾಹರಣೆಗೆ ನೀವು ಹೇಳಿದಂಗೆ ನಂಜನಗೂಡು ರಸಬಾಳೆ, ಮೈಸೂರು ಪಾಕು, ಧಾರವಾಡ ಪೇಡ, ಇಂಥವು ಕೆಲವೊಂದಿಷ್ಟೇ ಅಷ್ಟೇ ನಾವು ಕಂಡಿಡ್ತೇವೆ. ನಮ್ಮೂರಲ್ಲೇ ಇರ್ತವೆ ಎಷ್ಟೋ ವಸ್ತುಗಳು, ಅದು ಅಪರೂಪದಲ್ಲಿ ಅಪರೂಪ ಇರ್ತವೆ. ನಿಮ್ಮೂರಲ್ಲಿ ಮಾತ್ರ ಇರುತ್ತೆ, ಎಲ್ಲೂ ಇರಲ್ಲ ಅದು. ಆದರೂ ಅದರ ಗುಣ ವಿಶೇಷಗಳು ಕೂಡ ಪರಿಚಯ ಆಗಿರಲ್ಲ. ಇಂಥವು ಹತ್ತಾರು ವಿಷಯಗಳು ನಮ್ಮ ರೈತರಿಗೂ ಗೊತ್ತಾದಾಗ, ಸಾರ್ವಜನಿಕರಿಗೂ ಗೊತ್ತಾದಾಗ ಏನು ಮಾಡಬೇಕು? ಆ ಪ್ರದೇಶದಲ್ಲಿ ಆ ಥರದ ಏನಾದರೂ ಒಂದು ವೈಶಿಷ್ಟ್ಯ ಇರುವಂಥದ್ದು, ಆ ಪ್ರದೇಶದಿಂದನೇ ವೈಶಿಷ್ಟ್ಯತೆ ಬಂದಿರುವಂಥದ್ದು ಏನಾದರೂ ಉತ್ಪನ್ನ ಇತ್ತು ಅಂದರೆ ಖಂಡಿತ ಇದರ ಆಫೀಸ್ ಬಂದು, ಹೆಡ್ ಆಫೀಸ್ ಬಂದು ಚೆನ್ನೈನಲ್ಲಿದೆ, ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ. ಸೊ ಅಲ್ಲಿಗೆ ತಮ್ಮ ಉತ್ಪನ್ನದ ಸಮೇತ ಅಲ್ಲಿ ಫೈಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಅದು ಒಂದು ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಅಪ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸಿ ಭೌಗೋಳಿಕ ಸೂಚ್ಯಂಕದ ಸರ್ಟಿಫಿಕೇಟ್ನ ತಗೋಬೇಕಾಗುತ್ತೆ. ಅಂದ್ರೆ ಹೇಳ್ದಂಗೆ ಇದು ವಿಶ್ವವಿದ್ಯಾಲಯಗಳ ಮೂಲಕ ಅವರು ಹೆಲ್ಪ್ಗಳನ್ನ ಅಂದ್ರೆ ಸಹಾಯವನ್ನ ತಗೋಬಹುದು. ವಿಶ್ವವಿದ್ಯಾಲಯ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅಥವಾ ಅವ್ರದ್ದು ಸಹಾಯ ಪಡ್ಕೊಂಡು ಖಂಡಿತ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಚೆನ್ನೈಯಲ್ಲಿ ಹೆಡ್ ಆಫೀಸ್ ಇರೋದ್ರಿಂದ ಅಲ್ಲಿಗೆ ಹೋಗಿ ಅಲ್ಲಿ ಏನೇನು ವಿಷಯಗಳಲ್ಲಿ ಸೇರಿಸಿಕೊಂಡಿರ್ಬೇಕು ಮಾಡಬೇಕು, ಅದಕ್ಕೆ ಅದು ತನ್ನದೇ ಆದಂತ ಒಂದು ಪ್ರೊಸೀಜರ್ ಇದೆ, ಫೀಸ್ ಇದೆ. ಅವರು ಅಲ್ಲಿ ಏನು ಅಪ್ಲಿಕೇಶನ್ ಅಲ್ಲಿ ಏನೇನು ಕೇಳಿರ್ತಾರೆ ಅರ್ಜಿಯಲ್ಲಿ, ಅದು ತಕ್ಕನಾದಂತ ಮಾಹಿತಿ ಮತ್ತೆ ಸ್ಯಾಂಪಲ್ ಎಲ್ಲ ಕೊಟ್ಟಾಗ ಅವರು ಅದನ್ನ ಪರಿಶೀಲಿಸಿ ಇದಕ್ಕೆ ಭೌಗೋಳಿಕ ಸೂಚ್ಯಂಕ ಕೊಡಬಹುದಾ ಕೊಡಬಲ್ಲ ಅದನ್ನ ಅವರು ನಿರ್ಧಾರ ಮಾಡಿ ನಿಮಗೆ ಭೌಗೋಳಿಕ ಸೂಚ್ಯಂಕ ಸಿಕ್ತು ಅಂದ್ರೆ 10 ವರ್ಷಗಳ ಕಾಲ ಆ ಉತ್ಪನ್ನದ ಹೆಸರಲ್ಲಿ ಬೇರೆಯವರು ನಕಲು ಮಾಡಕ್ಕಾಗಲ್ಲ. ಇದು ರೈತ ಬಂದವರಿಗೆ ಕೇವಲ ಬೆಳೆಗಳಿಗೆ ಸಂಬಂಧ ವಿಷಯ ಅಲ್ಲ, ಯಾವುದೇ ವಿಷಯ ಇರಬಹುದು. ಅದು ನೀವು ಹೇಳ್ದಂಗೆ ಚನ್ನಪಟ್ಟಣದ ಬೊಂಬೆ ರೀತಿಯ ವಸ್ತುಗಳಿರ್ಬೋದು, ಅಥವಾ ನಿಮ್ಮೂರಲ್ಲಿ ಇರುವಂತಹ ಚಿತ್ತಾರ ಕಲೆ ಇರ್ಬೋದು, ಅಥವಾ ಒಂದು ಯಾವ ಜನಪದ ಕಲೆ ಇರ್ಬೋದು, ನಿಮ್ಮ ಊರನ್ನು ಪ್ರತಿನಿಧಿಸಬೇಕು. ಅದು ನಿಮ್ಮ ಪ್ರದೇಶದ ಯಾವುದೇ ಒಂದು ಗುಣನ ಪ್ರತಿನಿಧಿಸಬೇಕು. ಅದು ಬೆಳೆ ಸಾರ್ವಜನಿಕರು ಅದಕ್ಕೆ ತುಂಬಾ ಗಮನ ಕೊಡಬೇಕು ಮತ್ತೆ ಅವರು ಇಷ್ಟಪಡಬೇಕು. ಅದರಿಂದ ಅದರದ್ದು ಮಾರುಕಟ್ಟೆ ಬೆಲೆ ಜಾಸ್ತಿ ಆಗತ್ತೆ. ಇವಾಗ ಮೊದಲಿ ನಮ್ಮ ಭಾರತದಲ್ಲಿ ಮೊದಲನೇದಾಗಿ ಭೌಗೋಳಿಕ ಸೂಚ್ಯಂಕ ಸಿಕ್ಕಿದ್ದು ಡಾರ್ಜಿಲಿಂಗ್ ಟೀಗೆ. ಡಾರ್ಜಿಲಿಂಗ್ ಟೀ, ಬಾಸುಮತಿ ಅಕ್ಕಿ, ಹೌದು. ಇನ್ನೆಲ್ಲೋ ನಾವು ಹೋಗ್ಬಿಟ್ಟು ಬೇರೆ ಕಡೆ ಬೆಳೆದಿರೋ ಟೀನ ಡಾರ್ಜಿಲಿಂಗ್ ಟೀ ಅಂತ ಹೇಳಿ ಹೆಸರಲ್ಲಿ ನಾವು ಮಾರಕ್ಕಾಗಲ್ಲ, ಅದು ಕೇಸ್ ಆಗತ್ತೆ. ಅದೇ ಹಾಗಾಗಿ ಆ ತರ ಅಂದ್ರೆ ನಾನು ಒಂದು ಉದಾಹರಣೆಯನ್ನ ಕೊಟ್ಟೆ. ಮೊದಲನೇದಾಗಿ ಅದಾಯ್ತು ಅಂತ. ಹೌದು. ಈಗ ನೀಲ್ಗಿರಿ ಟೀ, ನೀಲ್ಗಿರೀಸ್ ಅಲ್ಲಿ ಆ ಪ್ರದೇಶದಲ್ಲಿ ಬೆಳೆಯುವಂಥದ್ದು. ಅದೇ. ಹೀಗಾಗಿ ಆ ಪ್ರದೇಶಕ್ಕೆ ಇರುವಂತ ಒಂದು ಪ್ರಾಮುಖ್ಯತೆಯನ್ನ ಪ್ರದೇಶದಿಂದಾಗಿ ಆ ಉತ್ಪನ್ನಕ್ಕೆ ಒಂದು ಬೆಲೆ ಬಂದಿರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನ ನಾವು ಗುರುತಿಸ್ಕೋಬಹುದು. ಆಯ್ತು ಡಾಕ್ಟರ್ ಪ್ರಿಯದರ್ಶಿನಿ ಎಸ್ ಕೆ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ನಮ್ಮ ರೈತ ಬಾಂಧವರು ಈ ಭೌಗೋಳಿಕ ಸೂಚ್ಯಂಕದ ಇದರ ಮಹತ್ವ ಏನು, ಭೌಗೋಳಿಕ ಸೂಚ್ಯಂಕದಿಂದ ತಮ್ಮ ವಸ್ತುಗಳು ಅಥವಾ ತಮ್ಮ ಬೆಳೆಗಳನ್ನು ಯಾವ ಥರ ನೋಂದಣಿ ಮಾಡ್ಕೋಬೇಕು, ಇದು ನೋಂದಣಿ ಮಾಡ್ಕೊಳ್ಳೋದ್ರಿಂದ ಏನೇನು ಪ್ರಯೋಜನ ಆಗ್ತಾ ಇದೆ, ನೋಂದಣಿ ಎಲ್ಲಿ ಮಾಡಿಸ್ಬೇಕು, ಈ ಎಲ್ಲ ಕುರಿತು ನಮ್ಮ ರೈತರಿಗೆ ಮಹತ್ವವಾದ ಮಾಹಿತಿಯನ್ನು ಮಾಡಿಕೊಟ್ರಿ. ಇನ್ನೂ ಕೆಲವರು ಇರ್ತಾರೆ, ಸಂಕ್ಷಿಪ್ತವಾದ ಮಾಹಿತಿ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬಹುದು. ಮತ್ತೆ ಇನ್ನೂ ಏನಪ್ಪಾ ಅಂದ್ರೆ ವೆಬ್ಸೈಟ್ ಅಲ್ಲಿ ಅಂತರ್ಜಾಲದಲ್ಲಿ ಕೂಡ ಇದ್ರ ಬಗ್ಗೆ ಸಾಕಷ್ಟು, ಐಪಿ ಅಥಾರಿಟಿ ಐಪಿ ಇಂಡಿಯಾ ಅಂತ ವೆಬ್ಸೈಟ್ ಇದೆ, ಖಂಡಿತ ಅಲ್ಲಿಗೆ ನೋಡಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಅಂತಂದ್ರೆ ಹೆಚ್ಚಿನ ಮಾಹಿತಿ ದೊರಕ್ತಾ ಹೋಗುತ್ತೆ. ತಮ್ದು ಮೊಬೈಲ್ ಸಂಖ್ಯೆನ ಹೇಳ್ಬಿಡಿ ಮೇಡಮ್ ಅವರೇ. 9636667679 9636667679 ಮತ್ತೊಮ್ಮೆ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರು ಪರವಾಗಿ ಮೇಡಮ್ ಪ್ರಿಯದರ್ಶಿನಿ ಅವರೇ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಭೌಗೋಳಿಕ ಸೂಚ್ಯಂಕ ಮತ್ತು ಅದರ ಮಹತ್ವ ಕುರಿತು ಡಾಕ್ಟರ್ ಪ್ರಿಯದರ್ಶಿನಿ ಎಸ್ಕೆ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನೀಗ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದ. ಪರಮ ಜಯ. ಸಾಗರ ಪುಣ್ಯವನ್ನು ಗಳಿಸಿ ದರ್ಗವ ತೆರೆ ಗುರು ಭಗವನು ಭವಿಸಿ ವರ ಪುಣ್ಯವನು ಗಳಿಸಿ ದರ್ಗವ ತೆರೆ ಗುರು ಭಗವನು ಭವಿಸಿ ಮೃತಕ್ಕೆ ಬಂದು ಬಳಲಿ ಜೀವಾನೋಕೆ ಅದರಿಂದಲೇ ನೋಡ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ಇನ್ನೊಂದು ತತ್ವಪದ, ತೆರೆದ ಬಾಗಿಲ ಸುಂಕವಿಲ್ಲದ ಪುರವುಂಟು. ತೆರೆದ ಬಾಗಿಲ ಸುಂಕವಿಲ್ಲದ ಪುರ ಉಂಟು ಬಂದು ನೋಡಿ. ಹರಿಹರ ಬ್ರಹ್ಮ